ಮತ್ತು ಗರ್ಭಿಣಿಯರಿಗೆ ಮತ್ತು ನವಜಾತ ಶಿಶುಗಳಿಗೆ ಅವರಿಗೆ ಸಾಕಷ್ಟು ಅಂಗನವಾಡಿ ಮುಖಾಂತರ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ತರಬೇತಿ ಕೊಡೋದಿರ್ಬೋದು. ಈ ತರ ಹಲವಾರು ಪೂರಕವಾದಂತಹ ಇಲಾಖಾ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋದ್ರ ಮುಖಾಂತರ ಕಾರ್ಯಾನುಷ್ಠಾನ ಮಾಡೋದಕ್ಕೆ ಅನುಸರಣೆಯನ್ನು ಸಹ ಮಾಡಿ ಆ ಸಾಲ ಸಂಪರ್ಕ ಕಲ್ಪಿಸೋದ್ರ ಮುಖಾಂತರ ಅವರ ಸುಸ್ಥಿರತೆಗೆ ಸಾಕಷ್ಟು ಒತ್ತನ್ನು ನೀಡಲಾಗ್ತಿದೆ. ಈ ನಮ್ಮ ಜಿಲ್ಲೆಯಲ್ಲಿ ಈ ತರ ಸಮುದಾಯ ಸಂಘಟನೆಗಳು ಎಷ್ಟಿದಾವೆ, ಯಾವ ರೀತಿ ಕಾರ್ಯನಿರ್ವಹಿಸ್ತಿದ್ದಾವೆ? ನನ್ನ ಒಂದು ಅನಿಸಿಕೆ ಪ್ರಕಾರ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೈರಡಾ ಸಂಸ್ಥೆಯವರೇ ಉಟ್ಟಾಕಿರ್ತಕ್ಕಂಥ ಸಮುದಾಯ ನಿರ್ವಹಿತ ಸಂಪನ್ಮೂಲ ಕೇಂದ್ರಗಳು 13 ಇದೆ. ಹೆಸರಿಸಿದಂತೆ ಹೇಳೋದಾದ್ರೆ ನಮ್ಮ ಪ್ರಾಂತ್ಯದಲ್ಲಿ ಚಳ್ಳಕೆರೆ, ಪರಶುರಾಂಪುರ, ಮಿರಸಾಬಿಹಳ್ಳಿ, ನಾಯಕನಟ್ಟಿ, ಮೊಳಕಾಲ್ಮೂರು, ಚಿತ್ರದುರ್ಗ, ಹೊಳಲ್ಕೆರೆ, ಸಿರಿಗೆರೆ, ಚಿಕ್ಕಜಾಜೂರು, ನಂತರ ಮಲ್ಲಾಡಿಹಳ್ಳಿ, ಆಮೇಲೆ ಎಚ್ ಡಿ ಪುರ, ಈ ತರ ಹಲವಾರು ಕಡೆ ನಮ್ಮವು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದು ಸಂಸ್ಥೆನ ಮರಡಾ ಸಂಸ್ಥೆ ಈ ಸಮುದಾಯ ನಿರ್ವಹಿತ ಸಂಪನ್ಮೂಲ ಕೇಂದ್ರನ ಅವರೇ ಇದನ್ನು ಪರಿಚಯಿಸಿದ್ದು. ಯಾಕೆಂದ್ರೆ ಎನ್ ಜಿ ಒ ಎಲ್ಲೋ ಒಂದ್ ಕಡೆ ನಾವು ಪರ್ಮನೆಂಟ್ ಇರಕ್ಕಾಗೋದಿಲ್ಲ, ಆಲ್ಟರ್ನೇಟಿವ್ ಸಂಸ್ಥೆನ ಹುಟ್ಟಾಕ್ಬೇಕು ಅನ್ನೋ ಉದ್ದೇಶದಿಂದ ಈ ತರ ಸಂಘಟನೆ ಹುಟ್ಟಿದ್ರು. ಇದಕ್ಕಾಗಿ ನಾ ಜಿಲ್ಲಾ ಮಟ್ಟದಲ್ಲೂ ಸಾಕಷ್ಟು ಸಂಸ್ಥೆಗಳನ್ನು ಇವತ್ತು ಸಮುದಾಯ ನಿರ್ವಹಿತ ಸಂಪನ್ಮೂಲ ಕೇಂದ್ರಗಳನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ. ಆ ನಿಟ್ಟಿನಲ್ಲಿ ನೋಡಿದಾಗ ಈ ಒಂದು ಏನು ಸಂಘಟನೆ ಇದೆಯಲ್ಲ, ಬಹಳ ಉತ್ತಮವಾದಂತಹ ಒಂದು ಸಂಸ್ಥೆಯ ಒಂದು ಕಾರ್ಯವೈಖರಿ ಅಂತಂದೇಳಿ ನಾನು ಹೇಳ್ಬೋದು. ಈ ಸಂಘಟನೆಯಿಂದ ಸಾಕಷ್ಟು ಅನುಕೂಲಗಳು ಆಗ್ತಾ ಇದೆ ರೈತರಿಗೆ. ಇದರಲ್ಲಿ ನಿಮ್ ಜೊತೆಯಲ್ಲಿ ನಿಮಗೆ ಸಹಕಾರ ನೀಡಲಿಕ್ಕೆ ಎಷ್ಟು ಜನ ಇದ್ದಾರೆ, ಅಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ರ? ನಮ್ಮಲ್ಲಿ ಈಗ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲನೂ ನಾವು ಒಬ್ಬನೇ ಸಾಧಿಸೋದಕ್ಕೆ ಆಗೋದಿಲ್ಲ. ಯಾವತ್ತೂ ಈ ಡಿಸೆಂಟ್ರಲೈಸ್ ವರ್ಕ್ ಇರಬೇಕು. ಅಂದ್ರೆ ನಾವು ಒಬ್ಬ ವ್ಯಕ್ತಿ ಆಯಾ ವ್ಯಾಪ್ತಿಗೆ ಸಂಬಂಧಪಟ್ಟಾಗೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಸುಮಾರು 8 ಜನ ಕಾರ್ಯಕರ್ತರು ಸಮುದಾಯ ಮಟ್ಟದ CRPs ಅಂತ ನಾವು ಕರಿತೀವಿ, ಅಂದ್ರೆ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಅಂತ. ಅಂತವ್ರು ನಮ್ಮಲ್ಲಿ ಒಟ್ಟು 8 ಜನ ಇದ್ದಾರೆ. ಅವ್ರು ಏನ್ ಮಾಡಿದೀವಿ ಅಂದ್ರೆ ಒಂದು ಒಕ್ಕೂಟಕ್ಕೆ ಒಬ್ರು ಕಾರ್ಯಕರ್ತರಾಗಿ ನಾವು ನೇಮಿಸಿದೀವಿ. ಅವರ ಜವಾಬ್ದಾರಿ ಪಾತ್ರ ಜವಾಬ್ದಾರಿ ಏನಂದ್ರೆ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ರೈತ ಕೂಟ ಇರ್ಬೋದು, ರೈತ ಆಸಕ್ತಿ ಗುಂಪುಗಳಿರ್ಬೋದು, JLGಗಳಿರ್ಬೋದು, ಸ್ವಸಹಾಯ ಸಂಘಗಳಿರ್ಬೋದು, ಈ ತರ ಎಲ್ಲಾ ಕಾರ್ಯಕ್ರಮಗಳನ್ನು ಕನಿಷ್ಠ 15 ಗರಿಷ್ಠ 20 ಸಂಘಗಳನ್ನ ಸಂಘಟನೆಗಳನ್ನ ಅವರು ನಿರ್ವಹಣೆ ಮಾಡ್ತಿರ್ತಾರೆ. ಅದೇ ತರ ಈ ವ್ಯಾಪ್ತಿಯಲ್ಲಿ 8 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ತಮ್ಮ ದೈನಂದಿನ ಕಾರ್ಯಕ್ರಮಗಳನ್ನ ಜನಗಳಿಗೆ ಬೇಡಿಕೆಗೆ ಅನುಸಾರವಾಗಿ ಇಲಾಖಾ ಸೌಲಭ್ಯಗಳನ್ನು ಕೊಂಡೊಯ್ಯೋದ್ರ ಮುಖಾಂತರ ತಿಳಿಸೋರ ಮುಖಾಂತರ ಅವರು ಆ ಒಂದು ಸಮುದಾಯ ಸಂಘಟನೆಗಳ ಸುಸ್ಥಿರತೆಗೆ ದಿನಂಪ್ರತಿ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಇದು ಉತ್ತಮ ರೀತಿಯಾದಂತಹ ವ್ಯವಸ್ಥಿತ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಈ ತರ ಉತ್ತಮ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡ್ಕೊಂಡು ಹೋಗೋದ್ರಿಂದ ಈಗ ರೈತರು ರೈತ ಮಹಿಳೆಯರಲ್ಲಿ ಒಂದು ಅಭಿವೃದ್ಧಿ ಕಡೆಗೆ ಎಲ್ಲ ಮೊದ್ಲಿಗೆನ, ಯಾಕಪ್ಪ ಅಂದ್ರೆ ಮೊದ್ಲೆಲ್ಲ ಸಾಕಷ್ಟು ಮಹಿಳೆಯರಿಗೆ ಈ ಸ್ವಸಹಾಯ ಸಂಘಗಳಂದ್ರೆ ಏನು, ಯಾವ ರೀತಿ ಹಣ ಉಳಿತಾಯ ಮಾಡಬೇಕು, ಯಾವ ರೀತಿ ಗುಡಿ ಕೈಗಾರಿಕೆಗಳಾಗಿರ್ಬೋದು, ಉಪಕಸಬಗಳಾಗಿರ್ಬೋದು, ಯಾವ ರೀತಿ ಅಳವಡಿಸಬೇಕು, ಏನು ಒಂದು ಗೊತ್ತೇ ಇರಲಿಲ್ಲ. ಈಗೀಗ ಈ ಒಂದು ಸಮುದಾಯ ಸಂಘಟನೆಗಳು ಬಂದು ಇವುಗಳು ಸೂಕ್ತವಾಗಿ ಕಾರ್ಯನಿರ್ವಹಿಸ್ತಿರೋದ್ರಿಂದ ಸಾಕಷ್ಟು ರೈತ ಮಹಿಳೆಯರಿಗೆ ಅನುಕೂಲ ಆಗಿದೆ. ತಾವು ಹೊರಗಡೆ ಹೋಗಿ ನಾವೆಲ್ಲ ಯಾವ ರೀತಿ ಒಂದು ನಾವು ಕಾರ್ಯನಿರ್ವಹಿಸಬಹುದು, ನಾವು ಹೊರಗಡೆ ಪ್ರಪಂಚದಲ್ಲಿ ಬದುಕಿ ಬಾಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಅರಿವು ಮೂಡ್ತಾ ಇದೆ. ಈಗೆಲ್ಲ ಸಾಕಷ್ಟು ಅವರೂ ಒಂದು ಉನ್ನತ ಮಟ್ಟಕ್ಕೆ ರೈತ ಮಹಿಳೆಯರನ್ನು ಬರಲಿಕ್ಕೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಅನ್ಸುತ್ತಲ್ವಾ ಸರ್? ಖಂಡಿತ. ಯಾಕಂದ್ರೆ ಈ ಇಲ್ಲಿಯವರೆಗೂ ನಾವು ಮಾತಾಡೋದನ್ನ ಅವಲೋಕಿಸಿ ನೋಡೋದಾದ್ರೆ ಸಾಕಷ್ಟು ಮುಂಚೆ ಹೆಣ್ಣು ಅಂದ್ರೆ ಏನಾಗಿತ್ತಂದ್ರೆ ಅವಳು ಒಂದು ಮನೆಗೆ ಮಾತ್ರ ಸೀಮಿತ ಅನ್ನೋ ಮಟ್ಟಕ್ಕೆ ಇದ್ಲು. ಈ ಸಂಘಟನೆಗಳು ಅಂತ ಬಂದಾಗ ಏನಾಯ್ತಂದ್ರೆ ಈ ಸಾಕಷ್ಟು ಅಭಿವೃದ್ಧಿಯನ್ನ ನಾವು ಈ ಮುಖಾಂತರ ನೋಡ್ದಾಯ್ತು. ಸರಿ, ಇದು ಸಂಘಟನೆ ನೋಡ್ಕೊಂಡಾಗ ಬರೀ ಮಹಿಳೆಯರೇ ಬೇಕಾ ಅಂತ ಪ್ರಶ್ನೆ ಬಂತು ನಮ್ಗೆ. ಓಹೋ, ಇದು ಬೇಡ ಅಂತಂದೇಳಿ ಎಗೇನ್ ನಾವೇನ್ ಮಾಡ್ಬೇಕು, ರೈತರಿಗೆ ಸಂಬಂಧಪಟ್ಟಂಗೆ ಕಾರ್ಯನಿರ್ವಹಿಸೋಣ ಒಂದು ಹೆಜ್ಜೆ ಮುಂದೋದಾಗ ಅಲ್ಲಿ ಜನನಾಯನ ಕಾರ್ಯಕ್ರಮಗಳು ಅಂತ ನಾವು ಮಾಡಾಕಿಡಿದ್ವಿ. ಆಗ ಅಲ್ಲದೇ ಆದಂತ ಒಂದು ಕಾರ್ಯಕಾರಿ ಸಮಿತಿಯನ್ನ ರಚನೆ ಮಾಡೋದ್ರ ಮುಖಾಂತರ ಆ ವ್ಯಾಪ್ತಿಯಲ್ಲಿ ಅವರಿಗೆ ಏನು ಬೇಡಿಕೆ ಅವರ ಒಂದು ಅಗತ್ಯತೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ನಾವು ಮುಂದಾದ್ವಿ. ಆದ್ರೆ ಒಟ್ಟೊಟ್ಟಿಗೆ ಬೆಳೀತಾ ಬೆಳೀತಾ ಬಂದಂಗೆಲ್ಲನ ರೈತ ಆಸಕ್ತಿ ಗುಂಪುಗಳು, ಕ್ಷೇತ್ರ ಗುಂಪುಗಳು ಅಂತಂದೇಳಿ ನಾವು ಮಾಡ್ಕೊ ಬಂದ್ವಿ. ಆ ನಿಟ್ಟಿನಲ್ಲಿ ಸಮುದಾಯ ಸಂಘಟನೆಯಲ್ಲಿ ಕೆಲಸ ಮಾಡಕ್ ಅವಕಾಶ ಆಯ್ತು. ತದನಂತರ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ರೈತ ಉತ್ಪಾದಕ ಸಂಸ್ಥೆಗಳು ಬೆಳವಣಿಗೆ ಹೆಂಗೈತಂದ್ರೆ ಇವೆಲ್ಲ ತಳಹದಿಗಳು, ಅದಕ್ಕೆ ಏಕದಮ್ ರೈತ ಉತ್ಪಾದಕ ಸಂಸ್ಥೆಯನ್ನು ಬಂದು ನಿಲ್ಲಿಲ್ಲ. ಇವಕ್ಕೆಲ್ಲ ಅಂತವಾಗಿ ಎಲ್ಲಾ ಸಂಘಟನೆಗಳ ಒಂದು ಒಗ್ಗೂಡಿಸುವಿಕೆಯ ಒಂದು ಫಲಿತಾಂಶ ಇವತ್ತು ರೈತರಿಗೆ ಸುಸ್ಥಿರತೆಯನ್ನು ಕಾಪಾಡೋದಕ್ಕಾಗಿ ಹುಟ್ಟಿರ್ತಕ್ಕಂಥ ಸಂಸ್ಥೆ ಅಂದ್ರೆ ಅದು ರೈತ ಉತ್ಪಾದಕ ಸಂಸ್ಥೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳನ್ನ ಕಂಡಿದೆ ಈ ಸಂಘಟನೆಗಳ ಮುಖಾಂತರ ಅಂತೇಳಿ ನಾನು ಹೇಳ್ಬೋದು. ಸಾಕಷ್ಟು ಸಹಕಾರ ಸಂಘಗಳಿದ್ವು, ಹಾಲು ಉತ್ಪಾದಕ ಸಹಕಾರ ಸಂಘ ಇದ್ದು, ಕೋಆಪರೇಟಿವ್ ಸೊಸೈಟಿ ಈ ತರ ಎಲ್ಲ ಇದ್ದಾಗ ಈ ರೈತ ಉತ್ಪಾದಕ ಸಂಸ್ಥೆ ಇವಕ್ಕಿನ್ನ ಯಾವ ರೀತಿ ಭಿನ್ನ, ಇದು ಯಾವ ರೀತಿ ರೈತರ ಒಂದು ಮನೆ ಬಾಗಿಲಿಗೆ ಹೋಗ್ಲಿಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅಂತೀರ? ಈಗ ತಮಗೆಲ್ಲ ಗೊತ್ತಿದ್ದಾಗೆ ಯಾವುದೇ ಒಂದು ಸಹಕಾರ ಸಂಘಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಇಲ್ಲಿ ಕಾಲದವರೆಗೂ ನಾವು ಸಹಕಾರ ತತ್ವದಡಿಯಲ್ಲೇ ನಾವು ಬೆಳಕ ಬಂದಿದ್ವಿ. ಈಗ ಒಂದು ಸಣ್ಣ ಸಣ್ಣ ಗುಂಪುಗಳಾಗಿ ಇರೋದ್ರಿಂದ ಆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಅವರ ಅಗತ್ಯತೆಯನ್ನು ಪೂರೈಕೆ ಮಾಡೋಕೆ ಸಣ್ಣ ಸಣ್ಣ ಇಡೀ ಗುಂಪುಗಳು ಬಹಳ ಉತ್ತಮವಾಗಿ ಫಲಿತಾಂಶವನ್ನ ಸಿಕ್ತು. ಅಂದ್ರೆ ಒಂದು ಸ್ವಸಹಾಯ ಸಂಘದ ಕನಿಷ್ಠ 12 ಗರಿಷ್ಠ 20 ಜನ, ಒಂದು ರೈತ ಕೂಟ ಅಂದ್ರೆ 20 ಜನ, ಒಂದು ರೈತ ಆಸಕ್ತಿ ಗುಂಪುಗಳಂದ್ರೆ 20 ಜನ ಒಂದೊಂದು ಗುಂಪು ಇರ್ತಾರೆ. ಈ ತರ ಅವರ ಒಂದು ಬೇಡಿಕೆ ಏನಿದೆ ಅದನ್ನ ನಾವು ಅವರ ಬಹಳ ಉತ್ತಮ ರೀತಿಯಲ್ಲಿ ಗುಣಮಟ್ಟದಲ್ಲಿ ಅವರ ಒಂದು ಬೇಡಿಕೆಯನ್ನು ಪೂರೈಕೆ ಮಾಡಲು ನಮಗೆ ಈ ತರ ಸಣ್ಣ ಸಣ್ಣ ಸಂಘಟನೆಗಳು ಅವಕಾಶ ಮಾಡಿಕೊಡ್ತು. ಇವತ್ತು ಹಾಲು ಉತ್ಪಾದಕ ಸಂಘ ದೊಡ್ಡದಿರ್ಬೋದು, ಅಲ್ಲಿ ಸಂಖ್ಯಾ ಬಲ ಜಾಸ್ತಿ ಇರುತ್ತೆ. ಇಲ್ಲಿ ಸಣ್ಣ ಸಣ್ಣ ಸಣ್ಣ ಸಣ್ಣ ವ್ಯವಸ್ಥೆಗಳ ಸಂಘಟನೆ ಮುಖಾಂತರ ಆಗೋದ್ರಿಂದ ಅವರ ಒಂದು ಅಗತ್ಯತೆಗಳನ್ನು ಪೂರೈಸುವ ಮುಖಾಂತರ ಅವರದಾದಂತಹ ಒಂದು ಒಕ್ಕೂಟ ವ್ಯವಸ್ಥೆ ರೈತ ಬದುಕ ಸಂಸ್ಥೆ ಆದ್ರೆ ತಪ್ಪಾಗಲಾರ್ದು. ಯಾಕಂದ್ರೆ ಈ ರೈತ ಕೂಟ ರೈತ ಆಸಕ್ತಿ ಗುಂಪುಗಳು ಮೇಲೆ ನಿಂತಿರ್ತಕ್ಕಂಥದ್ದೇನೆ ರೈತ ಉತ್ಪಾದಕ ಸಂಸ್ಥೆ. ಆ ನಿಟ್ಟಿನಲ್ಲಿ ಇವರ ಬೇಡಿಕೆಯನ್ನ ಸಲ್ಲಿಸೋದಕ್ಕೆ ಆ ಬೇಡಿಕೆಯನ್ನ ಅನುಷ್ಠಾನ ಮಾಡೋದಕ್ಕೆ ರೈತ ಉತ್ಪಾದಕ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಹಂಗಾಗಿನ ಇಲ್ಲಿ ಯಾವುದೇ ಒಂದು ಸಹಕಾರ ಸಂಘಗಳನ್ನ ನಾನು ಅಲಗಳಿತಾ ಇಲ್ಲ. ಅದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಸಣ್ಣ ಸಣ್ಣ ಗುಂಪುಗಳಿರೋದ್ರಿಂದ ಉತ್ಪಾದಕ ಸಂಸ್ಥೆ ಕಾರ್ಯವೈಖರಿ ತೀವ್ರತೆ ಚೆನ್ನಾಗಿದೆ ಅಂತಂದೇಳಿ ನಾನು ಹೇಳ್ಬೋದು. ಸರ್, ಇಷ್ಟೊಂದೆಲ್ಲ ಈ ಸಂಘಟನೆಯಿಂದ ಸಾಕಷ್ಟು ಅನುಕೂಲ ಇದೆ. ರೈತರು ಜಮೀನುಗಳಿಗೆ ಅಥವಾ ಉಪಕಸುಬುಗಳಿಗೆ ಈ ತರ ಎಲ್ಲ ಒಂದು ಸಂಬಂಧಪಟ್ಟಂಗೆ ಯಾವ ರೀತಿ ಅನುಕೂಲ ಆಯ್ತು ಅಂತ ಹೇಳ್ತೀರಾ? ಈಗ ನಾವ್ ಯಾವುದೇ ಆಗಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕಂದಾಗ ಫಸ್ಟ್ ನಾವು ಶೇಕಡ ನಾವು ಕೃಷಿಯನ್ನೇ ಅವಲಂಬಿಸಿ ನಾವು ಜೀವನ ಮಾಡ್ತಿರೋದ್ರಿಂದ ಮುಖ್ಯವಾಗಿ ಈಗ ಒಂದು ಗಾದೆ ಹೇಳ್ತಾರೆ, ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಮತ್ತೆಲ್ಲಿಗೆ ಅಂತಕ್ಕಂತ ಒಂದು ನಾಣ್ಣುಡಿ ಇದೆ. ಅಂದ್ರೆ ನಾವು ಉತ್ತಮವಾದಂತಹ ಆಹಾರವನ್ನು ತಿನ್ಬೇಕಂದಾಗ ನಾವು ನೀರು ಸಂರಕ್ಷಣೆಯನ್ನು ಮಾಡೋ ಅಂದ್ರೆ ಕ್ರಮಗಳನ್ನ ನಾವು ಅಳವಡಿಸಬೇಕಾಗುತ್ತೆ. ಬದು ನಿರ್ಮಾಣ ಮಾಡ್ತಕ್ಕಂಥದ್ದು ಇರ್ಬೋದು. ಈಗ ಅದರ ಮುಖ್ಯ ಗುರಿ ಏನಪ್ಪ ಅಂದ್ರೆ ಓಡ್ತಕ್ಕಂಥ ನೀರು ನಡೆಸೋದು, ನಡೆಸ್ತಕ್ಕಂಥ ನೀರು ನಿಲ್ಸೋದು, ನಿಂತಿರ್ತಕ್ಕಂಥ ನೀರು ಇಂಗ್ಸೋದು. ಈ ತರ ಜಲಾನಯನ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮಗೆ ಸಾಕಷ್ಟು ಅಂತರ್ಜಲ ಮಟ್ಟವನ್ನು ಏರ್ಪಡ ಹೆಚ್ಚುವರಿ ಆಗೋದಕ್ಕೂ ಒಂದು ಪೂರಕವಾಗಿ ಇರುತ್ತೆ. ಜೊತೆಗೆ ಇಳಿಜರಗೆ ಅಡ್ಡಲವಾಗಿ ಬೇಸಾಯ ಕ್ರಮವನ್ನು ಮಾಡೋದ್ರ ಮುಖಾಂತರ ನೀರನ್ನ ಇಂಗಿಸುತ್ತೆ ಅದು. ಆಮೇಲಿಂದ ಬೆಳೆ ಪದ್ಧತಿ ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡೋದ್ರ ಮುಖಾಂತರ ನಾವು ಇಳಿಜರಗೆ ಅಡ್ಡಲಾಗಿ ನಾವು ಬಿತ್ತನೆ ಮಾಡೋದ್ರ ಮುಖಾಂತರ ಉತ್ತಮ ಇಳುವರಿಯನ್ನ ಪಡೆಯೋದಕ್ಕೂ ಇದು ಅವಕಾಶ ಆಗುತ್ತೆ. ಈ ತರ ಉತ್ತಮವಾದಂತಹ ಒಂದು ಇಳುವರಿಯನ್ನು ನಾವು ಪಡೆದಾಗ ಉತ್ಪಾದಕರೇ ಮತ್ತು ಉತ್ಪಾದಕತೆ ಜಾಸ್ತಿ ಆದಾಗ ರೈತರ ಒಂದು ಜೀವನ ಅಭಿವೃದ್ಧಿಯನ್ನು ಸಹ ಉತ್ತಮ ರೀತಿಯಲ್ಲಿ ಅವರು ನಿರ್ವಹಿಸಿ ಪಟ್ಟು ಅವರೊಂದು ಕುಟುಂಬ ವ್ಯವಸ್ಥೆಯನ್ನು ಸುಸ್ಥಿರತೆ ಬರೋದಕ್ಕೆ ಇದು ಬಹಳ ಮುಖ್ಯ ರಹದಾರಿ ಅಂತಂದೇಳಿ ಹೇಳ್ಬೋದು. ಹಂಗಾಗಿ ಯಾರೇ ಇದ್ರೂ ಕೂಡ ಸಸ್ಯ ಸಂರಕ್ಷಣೆ, ನೀರು ಸಂರಕ್ಷಣೆ, ಮಣ್ಣು ಸಂರಕ್ಷಣೆ, ಪ್ರಾಣಿ ಸಂರಕ್ಷಣೆ ಇವುಗಳೆಲ್ಲವನ್ನು ಮಾಡ್ತಕ್ಕಂಥ ಒಂದು ಕರ್ತವ್ಯ ನಮ್ಮೆಲ್ಲರ ಮೇಲೂ ಹೊಣೆ ಇದೆ. ಅದನ್ನ ನಾವು ಚಾಚು ತಪ್ಪದೆ ನಿರ್ವಹಿಸಿದ್ದಲ್ಲಿ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವು ಇದನ್ನ ಬಿಟ್ಟುಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ನಾವು ಇವತ್ತಿನ ರಾಸಾಯನಿಕ ಪದ್ಧತಿಯಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಕೋಟ್ಯಾನುಕೋಟಿ ಜೀವಾಣುಗಳನ್ನ ನಾವು ಸಾಯಿಸೋರ ಮುಖಾಂತರ ಭೂಮಿಯನ್ನ ಬಂಜೆಯನ್ನ ಮಾಡೋ ಮಟ್ಟಕ್ಕೆ ನಾವು ಇವತ್ತು ಬಂದಿದ್ದೀವಿ. ಯಾಕಪ್ಪ ಅಂದ್ರೆ ಅಲ್ಲ ನಾವು ಯಾವುದೇ ಒಂದು ಸಂರಕ್ಷಣಾ ಕಾರ್ಯ ಮುಂದಕೊಳ್ಳಲಿಲ್ಲ ಅಂದ್ರೆ ಬರೀ ನಾನು ಬೀಜ ಹಾಕ್ದೆ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳು ಹಾಕ್ದೆ ನನಗೇನೋ ಬರಲ್ಲ ಕೈ ಸುಟ್ಕೊಂಡೆ ಅಂತಂದ್ರೆ ಆಗ್ತಕ್ಕಂಥ ಉತ್ಪಾದನೆಗೆ ಬಂಡವಾಳನು ಜಾಸ್ತಿ, ಬಂಡವಾಳ ತೆಗೆದ್ರೆ ರೈತನಿಗೆ ಏನೂ ಸಿಗೋದು ಕಷ್ಟನೇ. ಆ ನಿಟ್ಟಿನಲ್ಲಿ ನಾವು ಆದಷ್ಟು ಏನು ಹಳೆಯ ಸಿಸ್ಟಮ್ ಇತ್ತಲ್ಲ ಬೇಸಾಯ ಪದ್ಧತಿ, ಸಾವಯವ ಕೃಷಿ ಪದ್ಧತಿ ಇರ್ಬೋದು, ನೈಸರ್ಗಿಕ ಕೃಷಿ ಪದ್ಧತಿ ಇರ್ಬೋದು, ಇದನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಈ ತರ ನಾವು ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಖಂಡಿತ ನಮ್ಮ ರೈತ ಸಮುದಾಯ ಒಂದು ಉತ್ತಮವಾದ ನೆಲೆಗೆ ನಿಲ್ಲುತ್ತೆ ಅಂತಂದೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಈ ರೈತ ಸಮುದಾಯದ ಅಭಿವೃದ್ಧಿಯಲ್ಲಿ ನಿಮ್ಮ ಒಂದು ಸಮುದಾಯ ಸಂಘಟನೆಗಳು ಮುಂದೆ ಇನ್ನು ಯಾವ ರೀತಿ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಕೊನೆಯದಾಗಿ? ನಮಗೆ ಒಟ್ಟಾರೆ ನಮ್ಮ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ರೈತರಿಗೆ ಸಂಬಂಧಪಟ್ಟ ಹಾಗೆ ಜಲಾನಯನ ಕಾರ್ಯಕ್ರಮಗಳನ್ನು ತಗೊಳ್ಳೋದಕ್ಕಾಗಿನ ನಾನು ನಬಾರ್ಡ್ಗಾಲೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ನಾವು ಸುಮಾರು ಒಂದು 3,800 ಹೆಕ್ಟರ್ಗೆ ಜಲಾನಯನ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಆ ಒಂದು ಜಲಾನಯನ ಕಾರ್ಯಕ್ರಮ ಮುಖಾಂತರ ರೈತರಿಗೆ ಉತ್ತಮವಾದಂಥ ಒಂದು ಬೆಳೆ ಪ್ರಾತ್ಯಕ್ಷತೆ ಇರ್ಬೋದು, ಬೆಳೆ ಪದ್ಧತಿ ಕ್ರಮಗಳಿರ್ಬೋದು, ಆಮೇಲಿಂದ ಕುಯಿಲಿನ ನಂತರ ಏನೋ ನಾವು ಅದನ್ನು ಸಂರಕ್ಷಣೆ ಮಾಡ್ಬೇಕನ್ನೋದ್ರ ಬಗ್ಗೆ ಇರ್ಬೋದು, ಈ ತರ ಎಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಯೋಜನೆಯನ್ನು ಈಗಾಗಲೇ ರೂಪಿಸಿ ಪ್ರಸ್ತಾವನೆಯನ್ನು ನಬಾರ್ಡ್ಗೆ ಸಲ್ಲಿಸಿದೀವಿ. ಮುಂದೆ ನಾವು ಕಾಯ್ಬೇಕಾದ್ರೆ ನಬಾರ್ಡ್ನ ಪ್ರಸ್ತಾವನೆ ಯಾವ ಲೆವೆಲ್ಗೆ ಅವರು ಮುಂಜಾಗ್ರತೆ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಜೊತೆಗೆ ರೈತರಿಗೆ ನಾವು ಕಾಲಕಾಲಕ್ಕೆ ಇಲಾಖಾ ಸೌಲಭ್ಯಗಳಿಗೆ ಸಂಬಂಧಪಟ್ಟಂಗೆ ಉತ್ತಮವಾದಂಥ ಸಂಶೋಧನಾ ಕೇಂದ್ರಗಳು ಅಂದರೆ ಕೃಷಿ ವಿಜ್ಞಾನ ಕೇಂದ್ರಗಳು ಶಿವಮೊಗ್ಗ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿ, ನಾವು ಸಾಕಷ್ಟು ಕ್ಷೇತ್ರ ಪ್ರವೇಶನ ಬೆಂಗಳೂರು ಯೂನಿವರ್ಸಿಟಿ ಕರ್ಕೊಂಡು ನಾವು ರೈತರಿಗೆ ಮಾಡಿಸಿದ್ದೀವಿ. ಆ ಥರ ಎಲ್ಲ ಕಾರ್ಯಕ್ರಮಗಳನ್ನು ಕಾಲಕಾಲಕ್ಕೆ ಇಲಾಖೆ ಸೌಲಭ್ಯಗಳನ್ನು ಪಡೆದು ದಾನಿಗಳ ಸೌಲಭ್ಯವನ್ನು ಪಡೆದು ಮುಂದಿನ ದಿನಗಳಿಗೆ ಅಂತಹ ಒಂದು ಸಂಶೋಧನಾ ಕೇಂದ್ರಗಳಿಗೆ ಭೇಟಿ ನೀಡಿಸ್ತಕ್ಕಂಥದ್ದು, ಅದನ್ನು ಬಂದು ಮತ್ತೆ ಕಾರ್ಯಾನುಷ್ಠಾನ ಮಾಡ್ತಕ್ಕಂಥ ಒಂದು ಗುರಿಯನ್ನು ನಾವು ಹೊಂದಿದ್ದು, ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ನಾವು ಯೋಜನೆಯನ್ನು ರೂಪಿಸಿಕೊಂಡಿದ್ದೀವಿ ಈಗಾಗಲೇ ಅಂತ ಹೇಳ್ಬೋದು. ಸರ್, ಈಗ ರೈತರಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯ ತಿಳಿಸಿಕೊಟ್ರಿ, ಇನ್ನು ನಮ್ಮ ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಯಾವುದೇ ಸಂದರ್ಭಕ್ಕೂ ನಮ್ಮ ಆಫೀಸು ಬೆಳಗ್ಗೆ 9 ಸಂಜೆ 5 ಇಲ್ಲೇನೆ ಕಚೇರಿ ತೆರೆದಿದೆ. ನಾವು ಮಾರ್ಗದರ್ಶಕರು, ಮಾರ್ಗದರ್ಶನ ಮಾಡಿ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ, ಮಾಹಿತಿ ಯಾವ ತರ ಇದೆ, ನಮಗೆ ಮಾಹಿತಿ ಬೇಕಾದಾಗ ಸಂಬಂಧಪಟ್ಟಂತ ವಿಷಯದಾಗ ನೀವು ಯಾರಿಗೆ ನಮ್ಗೆ ಹೇಳಕ್ ಆಗ್ಲೇ ಇಲ್ಲ ಅಂತಂದ್ರೆ ವಿಷಯ ತಜ್ಞರನ್ನ ಭೇಟಿ ಮಾಡೋದಕ್ಕೆ ನಮಗೆ ಇಲಾಖೆಯವರು ಇದ್ದಾರೆ, ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ಗಳು ಇರ್ಬೋದು, ಅವರ ಒಂದು ವಿಳಾಸಗಳನ್ನು ನಾವೆಲ್ಲ ಕೊಡಿಸೋರ ಮುಖಾಂತರ ನಾವು ಅವರಿಗೆ ಇಂದಿಗೂ ಸಹ ದೈನಂದಿನ ಕಾರ್ಯನಿರ್ವಹಿಸ್ತಾ ಇದೀವಿ. ನಾವು ಆ ನಿಟ್ಟಿನಲ್ಲಿ ಅವ್ರು ಯಾವ ಬೇಕಾದ್ರೂ ನಮ್ಮನ್ನ ಸಂಪರ್ಕ ಮಾಡಬಹುದು, ಅದಕ್ಕೆ ನಾವು ಮಾರ್ಗದರ್ಶನವನ್ನು ನಾವು ಕೊಡ್ತೀವಿ ಯಾವ ತರ ಇದೆ ಏನಾದ್ರ ಬಗ್ಗೆ. ಸಂಬಂಧಪಟ್ಟಂಗೆ ನಿಮ್ಗೆ ನೇರವಾಗಿ ಭೇಟಿ ಮಾಡ್ಲಿಕ್ಕೆ ಆಗದಂತ ರೈತ ಬಾಂಧವರು ನಿಮ್ಮನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಬಂದ್ರೆ ನಿಮ್ಮ ಫೋನ್ ಸಂಖ್ಯೆ ಹೇಳಲಿಕ್ಕೆ ಆಗುತ್ತೆ? ಖಂಡಿತ, ಯಾಕಂದ್ರೆ ಯಾವುದೇ ರೈತರು ಅಲ್ಲಿಗೆ ಬರೋದಕ್ಕೆ ಬಸ್ ವ್ಯವಸ್ಥೆ ಇರೋದಿಲ್ಲ, ಎಷ್ಟು ಸಾರಿ ಸಕಾಲಕ್ಕೆ ಬರೋಕ್ಕಾಗೋದಿಲ್ಲ, ಏನೋ ಒಂದು ಮಾಹಿತಿಯನ್ನು ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಅವರು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಮಗೆ ಸಂಬಂಧಪಟ್ಟಂತ ಯಾರು ವಿಷಯ ತಜ್ಞರಿದ್ರೋ ಅವರನ್ನ ಮಾಹಿತಿಯನ್ನು ಅವ್ರಿಗೆ ಕೊಡ್ತೀವಿ, ಇಲ್ಲ ಅವರ ಮಾಹಿತಿ ತಗೊಂಡವ್ರನ್ನು ನಮ್ಮ ಮಟ್ಟಕ್ಕೆ ನಿರ್ವಹಣೆ ಮಾಡೋದಾದ್ರೆ ನಾವು ಅವರನ್ನು ನಿರ್ವಹಣೆ ಮಾಡಿ ಕಳಿಸ್ತೀವಿ. ನನ್ನ ಒಂದು ದೂರವಾಣಿ ಮೊಬೈಲ್ ಸಂಖ್ಯೆ 9448105063, ಈ ಒಂದು ಸಂಖ್ಯೆಗೆ ಸಂಪರ್ಕಿಸಬಹುದು. ರೈತ ಬಾಂಧವರೇ, ಇದು ಚಳ್ಳಕೆರೆಯ ಸಮುದಾಯ ನಿರ್ವಹಿತ ಸಂಪನ್ಮೂಲ ಕೇಂದ್ರದ ಸದಸ್ಯ ಕಾರ್ಯದರ್ಶಿಗಳಾದ ಜೆ ಜನಾರ್ದನ್ ಅವರ ಮೊಬೈಲ್ ಸಂಖ್ಯೆ 9449951063. ಬಹಳ ಸಂತೋಷ ಜನಾರ್ದನ್ ಅವರೇ, ಇದುವರೆಗೂ ಗ್ರಾಮೀಣಾಭಿವೃದ್ಧಿಯಲ್ಲಿ ಸಮುದಾಯ ಸಂಘಟನೆಗಳ ಪಾತ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಈ ಎಲ್ಲ ಅನುಕೂಲಗಳು ಪಡ್ಕೊಳ್ಳಿ ಅಂತ ನಮ್ಮ ರೈತ ಬಾಂಧವರಲ್ಲಿ ನಾವು ಆಶಿಸೋಣಂತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಏರ್ಪಡಿಸಿ ಮಾತಾಡಲು ಅವಕಾಶ ಮಾಡಿಕೊಂಡಂತ ತಮಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದುವರೆಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸಮುದಾಯ ಸಂಘಟನೆಗಳ ಪಾತ್ರ, ಈ ಕುರಿತು ಚಳ್ಳಕೆರೆ ಸಮುದಾಯ ನಿರ್ವಹಿತ ಸಂಪನ್ಮೂಲ ಕೇಂದ್ರದ ಸದಸ್ಯ ಕಾರ್ಯದರ್ಶಿ ಜೆ ಜನಾರ್ದನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹಿ ಹೈ. फसलों की बुवाई एवं कटाई करते समय आपस में कम से कम 2 गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें. श्रमिकों के शौचालयों और हाथ धोने की जगह की ठीक से सफाई जरूरी है. बुवाई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं. कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें. मशीनों के इस्तेमाल से पहले और इस्तेमाल के बाद हाथ साबुन से साफ करें. वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें. खरीद केंद्र पर आने से पहले किसानों एवं श्रमिकों की जांच. खरीद केंद्रों पर भीड़ न लगाएं एवं किसानों को बारी बारी से बुलाएं. गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े. कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें. देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं. किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे. किसान सबल, देश प्रबल. महात्मा ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಇಂದಿನ ಧಾರಣೆ ಹೀಗಿತ್ತು. ಸಜ್ಜೆ ಕನಿಷ್ಠ ಕ್ವಿಂಟಾಲಿಗೆ ಕನಿಷ್ಠ 1542 ರಿಂದ ಗರಿಷ್ಠ 1615 ರೂಪಾಯಿಗಳು, ನೆಲಗಡಲೆ 2670 ರಿಂದ 7359, ಜೋಳ 1410 ರಿಂದ 1516 ರೂಪಾಯಿಗಳು, ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 1519 ರೂಪಾಯಿಗಳು, ರಾಗಿ ಕನಿಷ್ಠ 2039 ರೂಪಾಯಿಗಳು, ಗರಿಷ್ಠ 2079 ರೂಪಾಯಿಗಳು, ಸೂರ್ಯಕಾಂತಿ 3501 ರಿಂದ 5729 ರೂಪಾಯಿಗಳು. ಚಿತ್ರದುರ್ಗದಲ್ಲಿ ಧಾರಣೆ ಹೀಗಿತ್ತು. ಕಡಲೆಕಾಳು ಕನಿಷ್ಠ 5359 ರೂಪಾಯಿಗಳು ಹಾಗೂ ಗರಿಷ್ಠ ಕೂಡ 5359 ರೂಪಾಯಿಗಳು, ನೆಲಗಡಲೆ 3909 ರೂಪಾಯಿಗಳಿಂದ 7169 ರೂಪಾಯಿಗಳು, ಮೆಕ್ಕೆಜೋಳ 1600 ರಿಂದ 1948, ಸೂರ್ಯಕಾಂತಿ 4509 ರಿಂದ 5539 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಧಾರಣೆ. ನೆಲಗಡಲೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3889 ರೂಪಾಯಿಗಳು, ಗರಿಷ್ಠ 7776 ರೂಪಾಯಿಗಳು, ಮೆಕ್ಕೆಜೋಳ 1801 ರಿಂದ 2022, ಸೂರ್ಯಕಾಂತಿ 4810 ರಿಂದ 5656 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಧಾರಣೆ. ಸಜ್ಜೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1616 ರೂಪಾಯಿಗಳು, ಗರಿಷ್ಠ 1768 ರೂಪಾಯಿಗಳು, ಹತ್ತಿ 5151 ರಿಂದ 7912, ನೆಲಗಡಲೆ 3949 ರಿಂದ 7611 ರೂಪಾಯಿಗಳು.